ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನ ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-emprai@karnataka.gov.in. ಮತ್ತೊಮ್ಮೆ ಕೇಳಿ: dcc-emprai@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದುವರೆಗೂ ಹವಾಮಾನ ಮಿತ್ರ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ನೀರುಗುಂಟೆ ಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. ಏಳಿ ಬಾರೋ ಪೋಗಿ ಏಳಿ ಬಾರಣ್ಣ, ಏಳಿ ಬಾರೋ ಪೋಗಿ ಏಳಿ ಬಾರಣ್ಣ. ಬೇಳೆ ಧರ್ತವನೊಳಗೆ ಶಾಂತವ ತಾಳಿ ಚಿಂತಿಸಿ ನೋಡಿರೆಲ್ಲೋ, ಬೇಳೆ ಧರ್ತವನೊಳಗೆ ಶಾಂತವ ತಾಳಿ ಚಿಂತಿಸಿ ನೋಡಿರೆಂದೋ. ಏಳಿ ಬಾರೋ ಪಂಚವರ್ಣದ ತಿಳಿದ ಯೋಗಿಗೆ ಪಂಚಸೂತಕವಿಲ್ಲವೆಂದು, ಪಂಚವರ್ಣದ ತಿಳಿದ ಯೋಗಿಗೆ ಪಂಚಸೂತಕವಿಲ್ಲವೆಂದು. ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ, ಅಣ್ಣ ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ. ಇಲ್ಲವೆಂಬುದ ಕಂಡು ಕಂಡು ಕಲ್ಲು ಬೊಂಬೆಗಳು ಇಲ್ಲವೆಂಬುದ ಕಂಡು ಕಂಡು ಕಲ್ಲು ಬಂಡೆಗಳನ್ನು ಪೂಜಿಸಿ ಕಲ್ಲ ಶಿವನ ಶಿವನ ಕಲ್ಲ ಬಲ್ಲೊಡೆದು ನೀವು ಬೇಡಿರೆಂದು ಶಿವನ ಶಿವನ ಕಲ್ಲ ಬಲ್ಲೊಡೆ ನೀವು ಬೇಡಿರೆಂದು ಎಲಿ ಬಾರೋ ಹೋಗಿ ಎಲಿ ಬಾರಣ್ಣ ಎಲಿ ಬಾರೋ ಹೋಗಿ ಎಲಿ ಬಾರಣ್ಣ ಹಿಂದೆ ಪುಟ್ಟನ ಹಿರಿಯರಲ್ಲ ಮುಂದೆ ಪುಟ್ಟುವ ಕಿರಿಯರಲ್ಲ ಕಿರಿಯರಿಲ್ಲ ಸಂದಿ ಗೊಂದಿಯ ಸಂಘವಿಲ್ಲದಿರ ಒಂದಿದರೆ ಬಹು ಚಂದವೆಂದು ಎಲ್ಲರೆ ವಂದನಗಳೇ ನ್ಯಾತಕೆಂದು ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಲ್ಲರಳು ತಾ ಸೇರಬೇಕವರೆಲ್ಲರಳು ಓಡಾಡಬೇಕು ನಾನು ನೀನಲ್ಲದೆ ಸಗುವ ಧ್ಯಾನ ಮೌನಗಳಾತಕೆಂದು ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಂದಿಗಾದರೂ ಸಾವು ತಪ್ಪದು ಎಂದು ತಿಳಿದ ಮೇಲು ಸುಮ್ಮನೆ ಎಂದಿಗಾದರೂ ಸಾವು ತಪ್ಪದು ಎಂದು ತಿಳಿದ ಮೇಲು ಸುಮ್ಮನೆ ಎಂದು ನಾಳೆ ಎಂದು ಕಳೆದರೆ ಮುಂದೆ ಯಮಕಾದಿರುವನೆಂದು ಎಂದು ನಾಳೆ ಎಂದು ಕಳೆದರೆ ಮುಂದೆ ಯಮಕಾದಿರುವನೆಂದು ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಬಾಲನಾಗುತ್ತ ಬೆಳೆದು ಯೌವನ ತಾಳಿ ಬದುಕಿಯ ತನವ ಮುಪ್ಪಿನ ಚೀಲವಾಗುತ್ತ ಕೆಳಲು ನೀವ ಕಾಲ ಶ್ವಾಸದಿ ಬೀಳುವರೆಂದು ಚೀಲವಾಗುತ್ತ ಚೀಲೀವ ಕಾಲ ಶ್ವಾಸದಿ ಬೀಳುವರೆಂದು ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಮರಣವೆಂಬುದ ಸ್ಮರಿಸಿ ಕೊಂಬಿರಿ ದರೆಯ ಸುಖವಿನ್ನೇತ ಕೆಂಬಿರಿ ಮರಣವೆಂಬುದ ಸ್ಮರಿಸಿ ಕೊಂಬಿರಿ ದರೆಯ ಸುಖವೆನ್ನಾತ ಕೆಂಬಿರಿ ಮರೆತು ಮರಣವ ಮರಳಿ ಭೋಗದೆ ಬೆರೆದು ದುಃಖಿಗಳಾಯಿರೆಂದು ಮರೆತು ಮರಣವ ಮರಳಿ ಭೋಗದೆ ಬೆರೆದು ದುಃಖಿಗಳಾದಿರೆಂದು ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಎಳಿ ಬಾರೋ ಹೋಗಿ ಎಳಿ ಬಾರಣ್ಣ ಮುಂದೆ ಬರುವುದು ಮುಪ್ಪು ಅಲ್ಲ ವದನೆ ಮುಂದೆ ಬರುವುದು ಮುಪ್ಪು ಅಲ್ಲ ನಂದವೆಂಬುವುದೆಲ್ಲ ವದರೆ ಮಂದ ಬುದ್ಧಿಯ ಬಿಟ್ಟು ನಿಂದ ಬಂದ ಪದವಿಯ ಸೇರಿರೆಂದು ಮಂದ ಬುದ್ಧಿಯ ಬಿಟ್ಟು ನಿತ್ಯ ನಂದ ಪದವಿ ನಮ್ಮ ಸದ್ಗುರು ಶಂಕರಾರ್ಯನ ಪದವ ಸೇರಿ ಶಂಕೆ ಇಲ್ಲದೆ ಬಾಳಿರೆಂದು ಹೇಳಿ ಪದವ ಸೇರಿ ಶಂಕೆ ಇಲ್ಲದೆ ಬಾಳಿರೆಂದು ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಹೇಳಿ ಬಾರೋ ಹೋಗಿ ಹೇಳಿ ಬಾರಣ್ಣ ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ನೀರುಗುಂಟೆ ಪಾಳ್ಯದ ಕಂಚಿರಾಯ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ LIC ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ. LIC